ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರಿನ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಬಿ ವಿ ಶ್ರೀನಿವಾಸಲು ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಜಗಳೂರು ತಾಲೂಕಿನಲ್ಲಿ ಪ್ರಸ್ತುತ ವರ್ಷದಲ್ಲಿ ಈ ಮಳೆ ಮತ್ತು ಬೆಳೆ ಪರಿಸ್ಥಿತಿ ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್, ಈಗ ನಮ್ಮ ಒಂದು ಜಗಳೂರು ತಾಲೂಕಿನಲ್ಲಿ ಈ ವರ್ಷದ ಮಟ್ಟಿಗೆ ಮಳೆ ಪರಿಸ್ಥಿತಿ ಯಾವ ರೀತಿ ಇದೆ, ಪ್ರಾರಂಭ ಯಾವಾಗಾಯ್ತು, ಇದ್ರ ಬಗ್ಗೆ ಹೇಳಿ ಸರ್. ಸರ್, ನಮಗೆ ಮುಂಗಾರಂಗಂ ಪೂರ್ವದಲ್ಲಿ ತುಂಬಾ ಚೆನ್ನಾಗಿ ಮಳೆ ಆಯ್ತು ಸರ್. ಅದೇ ರೀತಿಯಲ್ಲಿ ನಮ್ಗೆ ಏನ್ ಜೂನ್ ಫಸ್ಟ್ ಇಂದ ಮುಂಗಾರು ಪ್ರಾರಂಭ ಆಗತ್ತೆ. ನಮ್ಗೆ ಇಲ್ಲಿವರೆಗೆ ಆಕ್ಚುಲಿ 85.2 mm ನಮ್ಗೆ ಮಳೆ ಆಗಬೇಕಾಯ್ತು. 126.3 mm ನಮಗೆ ರೈನ್ಫಾಲ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್, 48% ಜಾಸ್ತಿ ಆಗಿದೆ. ನಮ್ಗೆ ಇಲ್ಲಿ ಮೂರು ಹೋಬ್ಳಿ ಬರ್ತವೆ, ಕಸ್ಬಾ ಹೋಬ್ಳಿ, ಬಿಳ್ಚೋಡ್ ಹೋಬ್ಳಿ ಹಾಗೂ ಸೊಕ್ಕೆ ಹೋಬ್ಳಿ ಸರ್. ಮೂರು ಹೋಬ್ಳಿ ಕಂಪೇರ್ ಮಾಡಿದ್ರೆ ಮೂರು ಹೋಬ್ಳಿಯಲ್ಲಿ ತುಂಬಾ ಚೆನ್ನಾಗಿದೆ ಸರ್ ನಮ್ಗೆ ರೈನ್ಫಾಲ್. ಸ್ವಲ್ಪ ಸೊಕ್ಕೆ ಹೋಬ್ಳಿಯಲ್ಲಿ ಕಡಿಮೆ ಆಗಿತ್ತು. ಈ ಒಂದು 4 ದಿವಸದಿಂದ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ತುಂಬಾ ಚೇತರಿಸಿಕೊಂಡಿದೆ ಬೆಳೆ. ಈಗ ಮುಂಗಾರಿನಲ್ಲಿ ಸಾಮಾನ್ಯವಾಗಿ ಈ ಒಂದು ಜಗಳೂರು ತಾಲೂಕಿನಲ್ಲಿ ನಮ್ಮ ಕೃಷಿಕರು ಹೆಚ್ಚಾಗಿ ಯಾವ ಯಾವ ಬೆಳೆಗಳನ್ನ ಬಿತ್ತನೆ ಮಾಡಿದ್ರು ಸರ್? ಜಗಳೂರು ತಾಲೂಕಲ್ಲಿ ಸುಮಾರು 43,000 hectares ನಮಗೆ ಬಿತ್ತನೆ ಪ್ರದೇಶ ಇದೆ ಸರ್. ಮುಖ್ಯವಾಗಿ ಇಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೀತಾರೆ ಸರ್. 32,000 hectares ಬರುತ್ತೆ. ಮೆಕ್ಕೆಜೋಳದ ನಂತರ ಶೇಂಗಾ ಬರುತ್ತೆ ಸರ್, ಒಂದು 10,000 hectares ಬರುತ್ತೆ. ಸೊ ಈ ವರ್ಷ ಇಲ್ಲಿವರೆಗೆ ಸುಮಾರು ಒಂದು 29,000 hectares ಈಗಾಗಲೇ ಮೆಕ್ಕೆಜೋಳ ಬಿತ್ತನೆ ಆಗಿದೆ ಸರ್. ಹಾಗೆ ಶೇಂಗಾ ಸಹ ಈಗ ಆಲ್ರೆಡಿ ಒಂದು 2,900 hectares ಬಿತ್ತನೆ ಆಗಿದೆ. ಈಗ ಇನ್ಮೇಲೆ ಸರ್, ಈಗೇನು ಮಳೆ ಆಗ್ತಿದೆ, ಈಗಿಂದ ನೆಕ್ಸ್ಟ್ ಆಗಸ್ಟ್ವರೆಗೆ ಸ್ವಲ್ಪ ಬಿತ್ತನೆ ಮಾಡ್ತಾರೆ. ಆಗಸ್ಟ್ 15 ಶೇಂಗಾ ಬಿತ್ತನೆ ಬರುತ್ತೆ. ಅದರ ನಂತರ ನಮಗೆ ತೊಗರಿ ಸರ್, ತೊಗರಿ ಒಂದು 2,259 hectares ಆಗಿದೆ. ಹಾಗೆ ಸೂರ್ಯಕಾಂತಿ ಒಂದು 138 hectares ಆಗಿದೆ. ಹತ್ತಿ 148 hectares ಆಗಿದೆ. ಪ್ರತಿ ವರ್ಷ ಸ್ವಲ್ಪ ಹತ್ತಿ ಜಾಸ್ತಿ ಬರುತ್ತೆ ಸರ್, ಈ ವರ್ಷ ತುಂಬಾ ಕಡಿಮೆ ಆಗಿದೆ. ಯಾಕಂತಂದ್ರೆ ಈ ಲೇಬರ್ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ಸರ್, ಹಂಗಾಗಿ ರೈತರು ಸ್ವಲ್ಪ ಅದಕ್ಕೆ ಹೋಗಿಲ್ಲ. ಈ ಮುಂಗಾರಂಗಂನಲ್ಲಿ ಏನು 21-22 ಸಾಲಿನಲ್ಲಿ ನಾವು ಕೃಷಿ ಇಲಾಖೆ ವತಿಯಿಂದ ನಾವು ಈ ದ್ವಿದಳ ಧಾನ್ಯದಲ್ಲಿ ತೊಗರಿ ಬೆಳೆ ಬಿತ್ತನೆ ಪ್ರದೇಶ ಹೆಚ್ಚಿಗೆ ಮಾಡಬೇಕನ್ನೋದೊಂದು ಅಭಿಯಾನ ನಡೆಸಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಗಳೂರು ತಾಲೂಕಿಗೆ ಸುಮಾರು 3,500 ತೊಗರಿ ಮಿನಿಕಿಟ್ ಅನ್ನು ನಮಗೆ ನೀಡಿದ್ರು. ಇದರಲ್ಲಿ ನಮಗೆ ಪ್ರಾಸ್ತಾವಿಕವಾಗಿ ಬಿಸ್ವಲ್ಲಿ ಗ್ರಾಮದಲ್ಲಿ ರೈತರಿಗೆ ವಿತರಣೆ ಸಾಂಕೇತಿಕವಾಗಿ ಮಾಡಿದ್ರು ಸರ್. ಅಲ್ಲಿಂದ ನಾವು ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಆ ಪ್ರತಿಯೊಂದು ಗ್ರಾಮಗಳಲ್ಲಿ ರೈತರಿಗೆ ಅಕ್ಕಡಿಯನ್ನು ಹಾಕೋದಕ್ಕೆ ನಾವು ಪ್ರಚಾರ ಮಾಡಿದ್ವಿ ಸರ್. ಸರ್, ಹೇಳಿದ್ರೆ ನೀವು ಅಂದ್ರೆ ಹೆಚ್ಚಾಗಿ ನಾವು ಅಕ್ಕಡಿ ಬೆಳೆಯಾದಂತಹ ಒಂದು ತೊಗರಿ ಬೆಳೆಯನ್ನ ಬಿತ್ತನೆ ಮಾಡಕ್ಕೆ ರೈತರಿಗೆ ಸಾಕಷ್ಟು ಒಂದು ಮಾಹಿತಿ ಹೇಳಿ ಅವರಿಗೆ ಸಲಹೆ ಕೊಟ್ಟಿವಿ ಇದ್ರ ಬಗ್ಗೆ, ಮತ್ತೆ ಉಚಿತವಾಗಿ ಕೆಲವು ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಬೀಜಗಳನ್ನ ಕೊಟ್ಟಿವಿ ಅಂತ ಹೇಳಿದ್ರ ಸರ್. ಅಕ್ಕಡಿ ಬೆಳೆಗಳು ಅಂತಂದ್ರೆ ಸಾಕಷ್ಟು ಇದಾವೆ ಸರ್, ಅದರಲ್ಲೇ ನೀವು ಈ ತೊಗರಿ ಬೆಳೆಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ಈಗ ತಮ್ಗೆಲ್ಲ ಗೊತ್ತಿದೆ ಸರ್, ಈಗ ಈ ಹಿಂದೆ 40-50 ವರ್ಷ ನಮ್ಮ ಏನು ತಾತವರು ಮುತ್ತಾತವರು ಅವರೇನು ಜಮೀನಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಪ್ರತಿ ವರ್ಷ ಮುಂಗಾರಿಕೆನ ಬಿಫೋರ್ ಅವಾಗ ಪ್ರತಿಯೊಂದು ಮನೆಯಲ್ಲಿ ಒಂದು ಹಸು ಇತ್ತು, ಆಕಳ ಇತ್ತು ಸರ್. ಮನೆ ಮುಂದೆ ಗೊಬ್ಬರ ಬರ್ತಿತ್ತು, ಗೊಬ್ಬರ ಎಲ್ಲ ಶೇಖರಣೆ ಮಾಡ್ತಿದ್ರು. ಸೊ ಬಿತ್ತನೆ ಪೂರ್ವಕ್ಕೆ ಏನ್ ಮಾಡ್ತಿದ್ರು, ಪ್ರತಿಯೊಂದು ಜಮೀನಲ್ಲಿ ಅಲ್ಲಲ್ಲಿ ಕುಪ್ಪೆ ಇಟ್ಬಿಟ್ಟು ಲ್ಯಾಂಡ್ ಪ್ರಿಪರೇಷನ್ ಆಕ್ಟಿವಿಟೀಸ್ ಮಾಡುವಾಗ ಜಮೀನಲ್ಲಿ ಸೇರಿಸ್ತಿದ್ರು ಸರ್. ಈಗ ಆ ಪರಿಸ್ಥಿತಿ ಇಲ್ಲ ಸರ್ ನಮ್ಮ ರೈತರಲ್ಲಿ. ನಮ್ಮ ಹಸುಗಳಾಗ್ಲಿ ಮತ್ತೆ ಎಮ್ಮೆಗಳಲ್ಲಿ ಸಿಗೋದು ಕಡಿಮೆ. ಸೊ ಹಾಗಾಗಿ ಇಲ್ಲಿ ಒಂದೇನಂತಂದ್ರೆ, ಮುಖ್ಯವಾಗಿ ನಮ್ಗೆ ಅಕ್ಕಡಿಯಾಗಿ ನಮ್ಗೆ ತೊಗರಿ ಹಾಕಿದ್ರೆ ತೊಗರಿಯಲ್ಲಿ ಇರ್ತಕ್ಕಂತ ಲೀವ್ಸ್ ಎಲ್ಲ ಬಿದ್ದು ಏನಾಗತ್ತೆ, ಒಂಥರ ಕಸು ಆಗತ್ತೆ ಸರ್. ಅಂದ್ರೆ ಇಟ್ ಬಿಕಮ್ಸ್ ಲೈಕ್ ಎ ಆರ್ಗಾನಿಕ್ ಫರ್ಟಿಲೈಸರ್ ಆಗತ್ತೆ. ಒಂದು ಇನ್ನೊಂದು ಏನಂತಂದ್ರೆ, ಮುಖ್ಯವಾಗಿ ಬರೀ ಮೆಕ್ಕೆಜೋಳ ಹಾಕಿದ್ರೆ ಏನಾಗತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಸಾರಾಂಶ ಎಲ್ಲ ಇನ್ ಬಿಡತ್ತೆ ಸರ್ ಅದರಲ್ಲಿ. ಸೊ ಫಲವತ್ತತೆನೂ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಏನಂದ್ರೆ, ಯಾವ್ದಾನ ಕೀಟ ಅಥವಾ ರೋಗ ಬಾಧೆ ಯಾವ್ದಾನ ಬಂತಂದ್ರೆ, ಇಲ್ಲಿ ನಮ್ಮ ಜಗಳೂರು ತಾಲೂಕಲ್ಲಿ ಬರ್ತಕ್ಕಂಥದ್ದು ಒಂದೇ ಒಂದು ಮುಖ್ಯ ಬೆಳೆ ಮೆಕ್ಕೆಜೋಳ. ಸೊ ಇದರಲ್ಲಿ ರೈತರು ಏನನ್ನ ಕೈ ಸುಟ್ಕೊಂಡ್ಬಿಟ್ರೆ, ಅಟ್ಲೀಸ್ಟ್ ಅಕ್ಕಡಿ ಹಾಕಿದ್ರೆ ಏನ್ ಉಳುಮೆ ಮಾಡೋದ್ರಿಂದ ಹಿಡಿದು ಬಿತ್ತನೆ ಮಾಡೋವ್ರಿಗೆ ಏನ್ ಖರ್ಚಾಗಿರುತ್ತೆ, ಅಟ್ಲೀಸ್ಟ್ ಅಷ್ಟನ್ನ ನಮ್ಮ ರೈತರಿಗೆ ಅನುಕೂಲವಾಗಲಿ ಅಂತ ಈ ವರ್ಷ ನಾವೇನ್ ಮಾಡಿದ್ವಿ, ಅಕ್ಕಡಿ ಬೆಳೆಯನ್ನು ತೊಗರಿಯಾಗಿ ನಾವು ಶಿಫಾರಸ್ ಮಾಡಿದ್ವಿ ಸರ್. ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ, ನಮ್ಮ ಉದ್ದೇಶ ಏನಂದ್ರೆ, ಈ ಹಿಂದೆ ಈಗ ನಿಮ್ಗೆ ತಮ್ಗೆಲ್ಲ ಗೊತ್ತಿದೆ, ಗುಲ್ಬರ್ಗದಲ್ಲಿ ಈ ತೊಗರಿ ಬೆಳೆಗೆ ಖರೀದಿ ಕೇಂದ್ರವನ್ನು ಓಪನ್ ಮಾಡಿ ಖರೀದಿ ಕೇಂದ್ರ ಮುಖಾಂತರ ಇದು ಪಡ್ಕೊಂತಾ ಇದ್ದಾರೆ ರೈತರಿಂದ. ಸೊ ಇದೇ ಎಕ್ಸಾಂಪಲ್ ತಗೊಂಡ್ಬಿಟ್ಟು ನಮ್ಮ ಬಿಜಾಪುರಲ್ಲೂ ಸಹ ಈ ತರ ಮಾಡಿಬಿಟ್ಟು 10,000 hectares ಜಾಸ್ತಿ ಅವರು ವಿಸ್ತೀರ್ಣ ಎಲ್ಲ ತಗೊಂಡ್ಬಂದ್ಬಿಟ್ಟು ಅಲ್ಲಿ ಸಹ ಖರೀದಿ ಕೇಂದ್ರ ಶುರು ಮಾಡಿದ್ದಾರೆ ಸರ್. ಸೊ ಆ ನಿಟ್ಟಿನಲ್ಲಿ ಇಲ್ಲಿನೂ ಇದನ್ನು ಒಂದು ಉದ್ದೇಶ ಸರ್ ನಮಗೆ. ಇಲ್ಲಿವರೆಗೆ ಜಾಸ್ತಿ ವಿಸ್ತೀರ್ಣ ಬಂತು, ತೊಗರಿ ವಿಸ್ತೀರ್ಣ ಬಂತು ಅಂತಂದ್ರೆ, ಸೊ ಒಂದು ಖರೀದಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಒಂದು ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ. ಬರೀ ಮೆಕ್ಕೆಜೋಳ ಮೆಕ್ಕೆಜೋಳ ಅಂತ ರೈತರು ಅನ್ನೋದಕ್ಕಿಂತ ಈ ತೊಗರಿ ಬೆಲೆ ಸ್ವಲ್ಪ ಏರಿಯಾ ಜಾಸ್ತಿ ಬಂತಂದ್ರೆ, ಒಂದು ಭೂಮಿದು ಫಲವತ್ತತೆ ಜಾಸ್ತಿ ಆಗುತ್ತೆ, ಇನ್ನೊಂದು ಖರೀದಿ ಕೇಂದ್ರ ಓಪನ್ ಆದ್ರೆ ರೈತರಿಗೆ 6,500 ಹಿಂಗಿದೆ ಒಂದ್ ಕ್ವಿಂಟಲ್ಗೆ. ಸೊ ರೇಟ್ನು ಚೆನ್ನಾಗಿ ಸಿಗತ್ತೆ ಸರ್ ನಮ್ಮ ರೈತರಿಗೆ. ಈ ನಿಟ್ಟಿನಲ್ಲಿ ನಾವು ಹಬ್ಬನ ಮಾಡ್ತಾ ಇದೀವಿ ಸರ್. ಸರ್, ಹೆಚ್ಚಾಗಿ ನಮ್ಮ ಒಂದು ವಿಜ್ಞಾನಿಗಳು ಅಂತಂದ್ರೆ ಈ ಒಂದು ತೊಗರಿ ಬಿತ್ತನೆ ಬೀಜಗಳು ಅಂತಂದ್ರೆ ಹೆಚ್ಚಾಗಿ ಈ ಒಂದು BRG2, BRG5 ಈ ತಳಿಗಳನ್ನ ಹೆಚ್ಚಾಗಿ ಬಿತ್ತನೆ ಮಾಡ್ರಿ ಅಂತ ಸಲಹೆ ಕೊಡ್ತಾರೆ. ಅಂತದ್ರಲ್ಲೂ ನೀವು ನಮ್ಮ ತಾಲೂಕಿನಲ್ಲಿ ಅಂದ್ರೆ ಈ ಜಗಳೂರು ತಾಲೂಕಿನಲ್ಲಿ ಯಾವ ತಳಿಯ ಒಂದು ತೊಗರಿ ಬಿತ್ತನೆ ಬೀಜಗಳನ್ನ ರೈತರಿಗೆ ಉಚಿತವಾಗಿ ಕೊಟ್ಟಿದ್ರಿ ಸರ್? ಈಗ ಯೂಶಲಿ ನಾವು ಸಬ್ಸಿಡಿಗೆ BRG2 ತಾವೇನ್ ಹೇಳಿದ್ರಿ ನಾವು ಕೊಡ್ತೀವಿ ಸರ್. ಈಗ ನಾವು ಉಚಿತವಾಗಿ TS3R ಅಂತ ನಾವು ಕೊಟ್ಟಿದ್ವಿ ಸರ್, ಕೆಂಪು ತೊಗರಿ ಅಂತ. ಚೆನ್ನಾಗಿದೆ ಸರ್, ಸುಮಾರು 155 ದಿವಸಕ್ಕೆಲ್ಲ ಬಂದ್ಬಿಡತ್ತೆ. ಈಗ 3S TR ಅನ್ನೋ ತಳಿ ನಮ್ಮ ಒಂದು ವ್ಯಾಪ್ತಿಗೆ ಅಂದ್ರೆ ಈ ಜಗಳೂರು ತಾಲೂಕು ಪ್ರದೇಶಗಳಿಗೆ ಅಂದ್ರೆ ಇದು ಸೂಕ್ತ ಅಂತ ಹೇಳ್ತೀರಾ ತಳಿ? ಸೂಕ್ತ ಸರ್, ಚೆನ್ನಾಗಿದೆ ಸರ್. ಈ ಹಿಂದೆ ರೈತರು ಬೆಳೆದಿದ್ದಾರೆ, ಈಗನು ಬೆಳೀತಾ ಇದ್ದಾರೆ ಸರ್. ಆದ ಕಾರಣದಿಂದ ನಾವು ನಮ್ಮ ಜಗಳೂರು ತಾಲೂಕು ಸಹ ಸೇಮ್ ಮಿನಿ ಕಿಟ್ಸ್ ಕೊಟ್ಟಿದ್ದೀವಿ. ಈಗ ಒಬ್ಬ ರೈತರಿಗೆ ಎಷ್ಟು ಕೆಜಿ ಬಿತ್ತನೆ ಬೀಜಗಳನ್ನ ಉಚಿತವಾಗಿ ಕೊಟ್ಟಿದ್ರೆ ಸರ್? 4 KG ಸರ್. 4 KG. ಈಗ ರೈತರನ್ನ ಆಯ್ಕೆ ಮಾಡ್ಕೊಳ್ಳೋದು ಯಾವ ರೀತಿ ಮಾಡ್ಕೊಳ್ತೀರಾ ಸರ್? ಈಗ ಒಂದು ಗ್ರಾಮದಲ್ಲಿ ಹೋದಾಗ ನೀವು ಎಲ್ಲ ರೈತರಿಗೆ ಕೊಡ್ತೀರಾ? ಹಂಗೇನಿಲ್ಲ ಸರ್, ನಮ್ಮ ಏನು ಹೋಬಳಿ ಮಟ್ಟದ ಅಧಿಕಾರಿಗಳಿಗೆ ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಸೊ ಆ ರೀತಿಯಲ್ಲಿ ಎಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ, ಎಲ್ಲಿ ಸ್ವಲ್ಪ ನಮಗೆ ರೈತರು ಆಸಕ್ತಿ ತೋರಿಸಿ ಇದು ಮಾಡೋಂಥಲ್ಲಿ ರೈತರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು, ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಮ್ಮ ಕೃಷಿ ಅಧಿಕಾರಿಗಳು ಅವ್ರ ಮುಖಾಂತರ ವಿತರಣೆ ಮಾಡಲಾಗಿದೆ ಸರ್. ಈಗ ಬಿತ್ತನೆಗೆ ಯಾರು ಮುಂದೆ ಬರ್ತಾರ, ಇಲ್ಲಪ್ಪ ನಾವು ತೊಗರಿ ಬೆಳಿಬೇಕು ಅಂತ ಹೇಳಿ ಯಾರು ಆಸಕ್ತಿ ಕೊಡ್ತಾರ ಅಂತ ರೈತರಿಗೆ ನೀವು ಕೊಟ್ಟಿದ್ರ ಸರ್? ಈಗ ನಾವು ಕಸಬಾ ಹೋಬಳಿಯಲ್ಲಿ ಈ ಕಡೆ ದೊಣ್ಣೆಲಿಗೆ ಸೈಡ್ ಈ ಕಡೆ ಹೋದ್ರೆ ಈ ಕಡೆ ಎಲ್ಲ ನಮ್ಗೆ ಶೇಂಗಾ ಜಾಸ್ತಿ ಬರುತ್ತೆ ಸರ್. ರೈತರಿಗೆ ಏನಂತಂದ್ರೆ ಮೆಕ್ಕೆಜೋಳ ಹಾಕಿದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಕಡಲೆ ಬರುತ್ತೆ ಸರ್, ಕಡಲೆ ಹಾಕ್ತಾರೆ. ಸೊ ಇದು ಏನು ನಾವು ತೊಗರಿ ಅಕಡಿ ಹಾಕ್ರಿ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ 155 days ಆಗುತ್ತೆ, 155 ದಿವಸ. ಸೊ ಅವಾಗ ಏನಾಗುತ್ತೆ, ಕಡಲೆ ಬೆಳೆ ಬಿತ್ತನೆ ಮಾಡ್ಕೊಂಡಕ್ಕೆ ತೊಂದರೆ ಆಗುತ್ತೆ ಸರ್. ಆದ ಕಾರಣ ಈ ಕಡೆ ಭಾಗದಲ್ಲಿ ಎಲ್ಲಿ ನಮ್ಗೆ ಕಡಲೆ ಬೆಳೆ ಬರಲ್ಲ ಅಂತ ಭಾಗದಲ್ಲಿ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ತೊಗರಿ ಮಿನಿ ಕಿಟ್ ಅನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ ಸರ್. ಅಂದ್ರೆ ಹೆಚ್ಚಾಗಿ ನಮ್ಮ ಕೃಷಿಕರು ಈ ಅಕಡಿ ಬೆಳೆಗಳನ್ನ ಯಾವ ಒಂದು ಬೆಳೆಯಲ್ಲಿ ಬೆಳೀತಾರೆ ಸರ್, ಈ ಒಂದು ಪ್ರದೇಶದಲ್ಲಿ? ಸರ್, ಇಲ್ಲಿ ಮೆಕ್ಕೆಜೋಳದಲ್ಲೂ ಮತ್ತು ಶೇಂಗಾದಲ್ಲಿ ಸರ್. ಈಗ ರಾಗಿ ಬೆಳೀತಾರೆ, ಅಂತದ್ರಲ್ಲೇನು ಬಿತ್ತನೆ ಮಾಡಲ್ಲ. ಈಗ ಬೇರೆ ತನ್ ತೊಗರಿ ಅಂತ ಹೇಳಿ ಬೆಳೀತಾರೆ ಕೆಲವು ಕಡೆ, ಎಲ್ಲ ಮೊಣಕಾಲ್ಮೂರು ಸೈಡ್ ಅದೆಲ್ಲ. ಅಂದ್ರೆ ಆ ಪದ್ಧತಿ ಏನು ಇಲ್ಲ? ಇಲ್ಲ, ಆ ತರ ಏನಿಲ್ಲ ಸರ್. ಈಗ ರೈತರಿಗೆ ಏನಾದ್ರೂ ಈ ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಬಿತ್ತನೆಗೆ ಪೂರ್ವ ಅಂದ್ರೆ ಕೃಷಿ ಸಂಬಂಧಪಟ್ಟಂತೆ ಯಾವ್ದಾದ್ರು ಮಾಹಿತಿ ಕೊಡ್ತೀರಾ ಸರ್? ಸರ್, ಬಿತ್ತನೆಗೆ ಮುಂಚೆ ನಾವು ಎಲ್ಲ ಇಡೀ ತಾಲೂಕಾದ್ಯಂತ ಗ್ರಾಮಗಳಿಗೆ ಮತ್ತೆ ಎಲ್ಲ ನಾವೇನ್ ಮಾಡಿದ್ವಿ, ಅಭಿಯಾನ ಮಾಡಿದ್ವಿ ಸರ್ ರೈತರಿಗೆ. ಸೊ ನೀವು ಬರೀ ಮೆಕ್ಕೆಜೋಳ ಹಾಕ್ಬೇಡ್ರಿ, ದಯವಿಟ್ಟು ಮೆಕ್ಕೆಜೋಳದಲ್ಲಿ ಅಕ್ಕಡಿ ಹಾಕಿ ತೊಗರಿ, 6 ಸಾಲಿಗೊಂದು ಇಲ್ಲ 4 ಸಾಲಿಗೊಂದು ಒಂದ್ ಸಾಲು ತೊಗರಿ ಹಾಕಿ, ಸುತ್ತು ಬಾರ್ಡರ್ ಅಲ್ಲಿ ಔಡ್ಲ ಹಾಕಿ. ಯಾಕಂದ್ರೆ ಸಮೀಪದ ಚಿತ್ರದುರ್ಗದಲ್ಲೇ ನಮ್ಗೆ ಮಾರ್ಕೆಟ್ ಇದೆ. ಸೊ ನಿಮ್ಗೆ ಅನುಕೂಲ ಆಗತ್ತೆ ಅನ್ನೋದು. ಈ ತರ ಎಲ್ಲ ಪ್ರತಿ ಹಳ್ಳಿಯಲ್ಲಿ ರೈತರಿಗೆ ಅರಿವು ಮೂಡಿಸಿ ನಾವು ಏನು ಏರಿಯಾ ಜಾಸ್ತಿ ಬರಂಗೆ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್. ಈಗೆಲ್ಲ ಮಳೆ ಬಂದಾಗ ಅಂದ್ರೆ ಭೂಮಿಯಲ್ಲಿ ನೀರು ಶೇಖರಣೆ ಮಾಡುವ ಒಂದು ನಿಟ್ಟಿನಲ್ಲಿ ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಡ್ತೀರಾ? ಈಗ ಬದುಗಳ ನಿರ್ಮಾಣ ಮಾಡೋದಾಗ್ಲಿ, ಈಗ ಬದುಗಳಲ್ಲಿ ಅರಣ್ಯ ಸಸ್ಯಗಳನ್ನ ನೆಡೋದಾಗ್ಲಿ, ಈ ಒಂದು ಮಾಹಿತಿ ಏನಾದ್ರೂ ನಮ್ಮ ಕೃಷಿಕರಿಗೆ ಕೊಡ್ತೀರಾ ಸರ್? ಸರ್, ಈಗ ಇದೇನು ವಾಟರ್ ಕನ್ಸರ್ವೇಷನ್ ಆಕ್ಟಿವಿಟೀಸ್ ಅಂತ ನಾವೇನು ಇದು ಹೇಳ್ತೇವೆ ಸರ್, ಈಗ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಜಲಾಮೃತ ಏರಿಯಾ ಮತ್ತೆ ವಾಟರ್ ಶೆಡ್ ಏರಿಯಾ ಇದರಲ್ಲಿ ಸುಮಾರು ಒಂದು 5 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್, ಹಾಲೆಯಲ್ಲಿ, ತಾಯಿತೋಣಿ, ಮರಿಕಟ್ಟೆ, ಗೌಡಗೊಂಡನಹಳ್ಳಿ, ಅನುಬೂರು, ಆತ್ಮೂರು, ಸಿದ್ದಿಯಲ್ಲಿ ಸರ್, ಈ ಗ್ರಾಮಗಳಲ್ಲಿ ನಾವು ಕಂದಕ ಬದು ನಿರ್ಮಾಣವನ್ನು ನಾವು ಹಮ್ಮಿಕೊಂಡಿದ್ವಿ ಸರ್ ಮುಂಗಾರು ಪೂರ್ವ. ಸೊ ತುಂಬಾ ಚೆನ್ನಾಗಿದೆ ಸರ್. ಈಗೇನು ಮಳೆ ಬರ್ತಾ ಇದೆ, ಇದರಲ್ಲಿ ಟ್ರೆಂಚಸ್ ಅಲ್ಲೆಲ್ಲ ನೀರು ತುಂಬಿದಾವೆ, ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ಇವತ್ತು ನಮ್ಮ ಕೃಷಿಕರು ಬದುಗಳ ನಿರ್ಮಾಣ ಮಾಡಿದ್ರೆ ನಮ್ಮ ಜಮೀನಿನಲ್ಲಿ ಸಾಕಷ್ಟು ಅನುಕೂಲ ಇದೆ. ಒಂದು, ನೀರು ಉಳಿತಾಯ ಮಾಡಿದಂಗ ಆಗುತ್ತೆ, ಜೊತೆಗೆ ನಮ್ಮ ಭೂಮಿಯ ಮಣ್ಣು ಕೊಚ್ಚಿಕೊಂಡು ಬೇರೆ ಒಂದು ಸ್ಥಳ ಇರೋದ್ರಿಂದ ಜನರು ವಲಸೆ ಹೋಗ್ಲಿದ್ದಂಗೆ ನಾವು ಅಲ್ಲಿ ಸ್ಥಳೀಯವಾಗಿ ನಾವು ಅವ್ರಿಗೆ ಕೆಲಸ ಕೊಟ್ಬಿಟ್ಟು ಅವ್ರಿಗೆ ಅನುಕೂಲಕರವಾಗಿ ಮಾಡಿದ್ವಿ ಸರ್. ಸ್ವಲ್ಪ ಸ್ವಲ್ಪ ನೀರಾವರಿ ಇದ್ದಂತಾರೆ ನಮ್ಮ ತಾಲೂಕಿನಲ್ಲಿ, ಹೆಚ್ಚಾಗಿ ಅಡಿಕೆ ಬೆಳೆ ಬೆಳೀತಾರೆ ಅಂದ್ರೆ ತಪ್ಪಾಗ್ಲಾರ್ದಲ್ವಾ ಸರ್? ತುಂಬಾ ಜನ ರೈತರು ಇತ್ತೀಚೆಗೆ ಅಡಿಕೆ ಬೆಳೆಗೆ ಹೋಗ್ತಾ ಇದ್ದಾರೆ ಸರ್. ಬಟ್ ತೋಟಗಳನ್ನ ನೋಡಿದ್ರೆ ತುಂಬಾ ಸಮೃದ್ಧಿಯಾಗಿ ತುಂಬಾ ಚೆನ್ನಾಗಿದೆ ಸರ್. ಈಗೆಲ್ಲ ಬೆಳೆಗಳ ಒಂದು ಬಿತ್ತನೆ ಬೀಜಗಳು ಅಂತಂದ್ರೆ ಮಳೆ ಪ್ರಾರಂಭ ಆದ್ಮೇಲೆ ಯಾವ್ಯಾವ ರೀತಿಯಾದಂತ ಬಿತ್ತನೆ ಬೀಜಗಳು ನಿಮ್ಮ ಒಂದು ಕೃಷಿ ಇಲಾಖೆಯಿಂದ ಕೊಟ್ಟಿರಿ ಸರ್ ಈ ವರ್ಷ? ಸರ್, ಕೃಷಿ ಇಲಾಖೆ ವತಿಯಿಂದ ಮೆಕ್ಕೆಜೋಳ ಕೊಟ್ಟಿದ್ದೀವಿ ಸರ್, ಜೋಳ, ರಾಗಿ, ಸಜ್ಜೆ, ತೊಗರಿ, ಶೇಂಗಾ, ಸೂರ್ಯಕಾಂತಿ, ಇಷ್ಟೆಲ್ಲ ಕೊಟ್ಟಿದ್ದೀವಿ ಸರ್. ಈಗೆಲ್ಲ ಬಿತ್ತನೆ ಮಾಡಿ ಸುಮಾರು ದಿನಗಳು ಆಗಿದಾವ, ಈಗ 1 ತಿಂಗಳು 1.5 ತಿಂಗಳು ಬೆಳೆಗಳು ಅದಾವ ಕೆಲವೊಂದು. ಅಂದ್ರೆ ಈಗ ರೋಗ ರುಜಿನಗಳು ಬಂದಾಗ ಅವರಿಗೆ ಈಗ ಔಷಧಿಗಳು ಬೇಕಾಗ್ತಾವ ಸರ್, ರಾಸಾಯನಿಕ ಔಷಧಿಗಳು. ಅಂದ್ರೆ ಅಂತ ಒಂದು ಔಷಧಿಗಳು ಅಂದ್ರೆ ನಿಮ್ಮ ಇಲಾಖೆಯಿಂದ ಏನಾದ್ರೂ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ರ ಸರ್? ಈಗ ಒಂದು ವಾರದಿಂದ ತುಂಬಾ ಚೆನ್ನಾಗಿ ಮಳೆ ಆಗಿರೋದ್ರಿಂದ